ಏನು ಹಾಕಿದ್ರೆ ವರ್ಷ ಮತ್ತೆ ಇದು ಹತ್ತೇ ಹಾಕೈತಿ ಸರ್. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಬೆಳೆ ಏನು ಹೆಂಗ ಅನಿಸ್ತು? ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಸರ್. ಹೋದ ವರ್ಷ ಸರ್ ಎಕರೆಗೆ ಅಂದ 10 ಕ್ವಿಂಟಲ್ ಬಂದಿದ್ದು ಸರ್, ಈ ವರ್ಷ ಬರಂಗಿಲ್ಲ ಸರ್. ಈಗ ಹೋದ ವರ್ಷ ಒಕ್ಕಲ್ತನ ನೋಡಿದ್ರೆ ಹೋದ ವರ್ಷ ಚಲೋ ಆಯ್ತು ಅಥವಾ ಈ ವರ್ಷ ಚಲೋ ಅದ ಅಂತೀರಿ ಹೆಂಗ? ಇಲ್ಲ ಹೋದ ವರ್ಷ ಬೇಸಿತ್ತು ಸರ್, ಈ ವರ್ಷ ಮಳೆ ಜಾಸ್ತಿ ಆಗಿ ಈಗ ಇಳುವರಿ ಕಮ್ಮಿ ಆಗಿದೆ ಸರ್. ಈಗ ಹೋದ ವರ್ಷ ಹತ್ತಿ ನೀವು ಎಲ್ಲಿ ಎಷ್ಟು ಕ್ವಿಂಟಲ್ ಮಾರಿದ್ರಿ? 1 ಎಕರೆಗೆ ಎಷ್ಟು ಕ್ವಿಂಟಲ್ ಮಾರಿದ್ರಿ? ಹೆಂಗ ಏನು ರೇಟ್ ಹೆಂಗಿತ್ತು ಏನು ರೇಟ್ ನೋಡಿ ಸರ್? ರೇಟು 700-400 ತನಕ ಹೋಗಿದ್ದು ಸರ್ ಹೋದ ವರ್ಷ. ಈ ವರ್ಷ ಮತ್ತೆ ಅಷ್ಟೇ ಆಯ್ತು ಸರ್, ರೇಟ್ ಕಡಿಮೆ ಆಗಿಲ್ಲ. ಕಡಿಮೆ ಆಗಿಲ್ಲ, ಪೂರಿ ಕಡಿಮೆ ಅಂತಾರಂದ್ರೆ 6.5 ನಿಂದ ಸ್ಟಾರ್ಟ್ ಆಯ್ತು ಸರ್, 700-800 ತನಕ ಹೋಗ್ತದೆ ಸರ್. ನೀವು 10-12 ಎಕರೆ ಹತ್ತಿ ಹಾಕಿರಿ, ಲೇಬರ್ ಕೊರತೆ ಆಗ್ತದೆ? ಇಲ್ಲ ಯಾಕಂದ್ರೆ ಈ ವರ್ಷ ಎಲ್ಲರೂ ನಾನು ಎಲ್ಲಾದರೂ ಮಾತಾಡ್ಸ್ತಿರ್ತೀನಿ ರೈತರಿಗೆ, ಅದೇ ಹೇಳ್ತಾರೆ ಕೂಲಿ ಆಳುಗಳೇ ಸಿಗ್ತಿಲ್ರಿ, ಭಾಳ ಕಷ್ಟ ಆಗಿಬಿಟ್ಟದ ಒಕ್ಕಲ್ತನ ಅಂತ. ಅಂದರೆ ಸರ್ ಅವ್ರು ಎಲ್ಲ ಕೆಜಿ ಲೆಕ್ಕ ಎಲ್ಲ ಕೊಟ್ಬಿಟ್ರೆ ಅವರೇ ಬರ್ತಾರೆ ಸರ್, 1 ರೂಪಾಯಿ ಹೆಚ್ಚು ಕೊಡ್ತೀವಿ ಅಂತಂದ್ರೆ ಬರ್ತಾರೆ ಸರ್. 12-14 ಇವಾಗ 14 ರೂಪಾಯಿಗೆ 1 ಕೆಜಿ ಬಿಡಿಸಿವಿ ಸರ್. ಬಿಡಿಸಿವಿ ಸರ್, 50 ಕ್ವಿಂಟಲ್ ಬಿಡಿಸಿವಿ ಸರ್ ಮೊನ್ನೆ. 10 ಎಕರೆಗೆ ಇದುವರೆಗೆ ಎಷ್ಟು? 1 ಎಕರೆಗೆ 1 ಕ್ವಿಂಟಲ್ ತೆಗೆದಿರಿ. ಬಂದ ಸರ್ ಬಂದಾದಷ್ಟು, ಇವಾಗ ನಮ್ಮದಂದ್ರೆ ಬಂದಿಲ್ಲ ಸರ್, ಬಂದಿಲ್ಲ ಸರ್. ಓ ಜಾಸ್ತಿ ಮಳೆ ಆಯ್ತಲ್ಲ ಅದ್ರ ತಂಗ ಬಂದಿಲ್ಲ ಸರ್. ಅಂದ್ರೆ ಏನು ಮಳೆ ಅಂತಂದ್ರೆ ಏನು ಹತ್ತಿ ಹೂವು ಬಿಡುವಾಗ ಜಾಸ್ತಿ ಆಯ್ತು ಅಥವಾ ಏನು ಕಾಯಿ ಕಟ್ಟಿದ ಮೇಲೆ ಆಯ್ತು? ಕಾಯಿ ಎಲ್ಲ ಬರಕಲ್ಕೆ ಹತ್ತಿ ಮಳೆ ಜಾಸ್ತಿ ಆಯ್ತು ಸರ್, ಅದರ ತಂಡ ಅವಾಗ ಬರಲಿಲ್ಲ ಸರ್. ಎಲ್ಲ ಸರ್ ಈಗ ನನಗೇನು ಅನ್ಸ್ತಾರ ಕೆಳಗಡೆ, ಆ್ಯಕ್ಚುಲಿ ಆರಂಭದಾಗ ಮಳೆ ಚಲೋ ಆಗಿತ್ತು, ಆಮೇಲೆ ಹತ್ತಿ ಬೆಳೆ ಈ ವರ್ಷ ಚಲೋ ಬರ್ತದೆ ಅಂತ ಹೇಳ್ತಿದ್ರು. ಈಗ ನಿಮ್ಮಲ್ಲಿ ಹೆಂಗದ, ನಿಮ್ಮ ಸುತ್ತಮುತ್ತ ನಿಮ್ಮ ರೈತರು ನಿಮ್ಮ ಊರಾಗ ಹೆಂಗ? ಇಲ್ಲೇ ಆದರೆ ಅಷ್ಟೈತೆ ಸರ್, ಎಲ್ಲೇ ಆದರೂ ಇದೇ ಸರ್. ಯಾಕಂತಂದ್ರೆ ಮಳೆ ಜಾಸ್ತಿ ಆಗಿ ಬಂದಿಲ್ಲ ಸರ್, ಇಳುವರಿಗೆ ಬಂದಿಲ್ಲ ಜಾಸ್ತಿ. ನೀವು ಹತ್ತಿ ಬೆಳಿತಿರೋದ್ರಿಂದ ಕೂಲರ್ ಪ್ರಾಬ್ಲಮ್ ಆಗಿಲ್ಲ ಈ ವರ್ಷ ನಿಮ್ಗೆ? ಏ ಭಾಳ ಕಷ್ಟ ಆಗಿದೆ ಸರ್, ಭಾಳ ಕಷ್ಟ ಆದ್ರೆ ಮತ್ತೆ ಇವಾಗ ಬಿಡಕ್ ಬರಂಗಿಲ್ಲಲ್ಲ ಸರ್, ಬಿಡಕ್ ಬರಂಗಿಲ್ಲ. ಹಂಗೆ ಕಷ್ಟದಾಗ ಮಾಡ್ಕೊಂಡು ಹೋಗ್ಬೇಕು. ಈಗ ನೀವು ಭತ್ತ ಬೆಳಿತೀರಿ, ಮನೆ ಪೂರ್ತಿ ಬೆಳ್ಕಂತೀರ ಅಥವಾ ಮಾರಾಟಕ್ಕೆ? ಮನೆ ಪೂರ್ತಿ ಸರ್. ಒಂದ್ ಕಾಲಕ್ಕೆ ನಾನು ಕೇಳ್ಪಟ್ಟೆ ನಿಮ್ಮ ಊರಾಗ ಹೇಳ್ತಿದ್ರು ಒಳ್ಳೆ ಮನೆತನ ಸರ್ ಇವ್ರದ್ದು, ಹಂಗಾಗಿ ಬಹಳ ಹಿಂದಿನ ಕಾಲದಿಂದಲೂ ಚಲೋ ನಡ್ಕೊಂಡು ಬಂದಂತ ಮನೆತನ ಅಂತ ಹೇಳ್ತಿದ್ರು. ಏನ್ ಅಪ್ಪ ಏನ್ ಮಾಡ್ತಿದ್ರು? ಏನ್ ಅಪ್ಪ ವ್ಯವಸಾಯ ಮಾಡ್ತಿದ್ರು ಸರ್, ಅಪ್ಪ ತಾತ ಎಲ್ಲ ವ್ಯವಸಾಯ ಮಾಡ್ತಿದ್ರು ಸರ್. ಏನು ನಾವೇನು ಕೂಲಿ ಹೋಗೋರಲ್ಲ ಸರ್, ಹೊಲ್ದಾಗೆ ಮಾಡ್ಕೊಂತ ಇರ್ತೀವಿ ಸರ್. ಈಗಲೂ ನಿಮ್ಗೆ ಹತ್ತಿ ಎಲ್ಲಾದರೂ ಅಂದರೆ ಹತ್ತಿ ತೆಗಿಬೇಕು ಅಂತಂದ್ರೆ, ಹತ್ತಿ ಕೀಳ್ಬೇಕಂತಂದ್ರೆ ಲೇಬರ್ ಕೊರತೆ ಭಾಳ ಆಗ್ತದೆ. ಎಲ್ಲಿಂದ ಬರ್ತಾರೆ ನಿಮ್ಮ ಊರವರೇ ಸಿಗ್ತಾರೆ ಅಥವಾ ಬೇರೆ ಕಡೆ? ಬೇರೆಯವರು ಸರ್, ಇದೇ ಗುಂಜಾಳಿ ಏನಪ್ಪ ಮಲ್ಕಪುರದವರು ಹಿಂಗ ಪಕ್ಕ ಊರವರು ಬರ್ತಾರೆ ಸರ್, ಪೆಂಚಲ್ಪಡ ಎಲ್ಲ. ಈಗ ಹೆಂಗೆ ಕೂಲಿ ಅಂದರೆ ಹೆಂಗೆ ಬರ್ತಾರೆ, ಕೆಜಿ ಲೆಕ್ಕ ಬರ್ತಾರೆ ಹೆಂಗೆ? ಕೂಲಿ ಅಂದರೆ 350-400 ನಡೆದದ ಸರ್ ಕೂಲಿ ಅಂದರೆ, ಕೆಜಿ ಅಂದರೆ 14 ರೂಪಾಯಿ ನಡೆದದ ಇವಾಗ ಸದ್ಯಕ್ಕಂತಂದ್ರೆ. ಈಗ ನಾನು ಕೇಳ್ಪಡ್ತಿದ್ದೆ ಈಗ ಈ ವರ್ಷ ಖರ್ಚು ಹೆಂಗಾಗಿದ್ರೆ, ಹೋದ ವರ್ಷ ಖರ್ಚು ಹೋಲಿಕೆ ಮಾಡಿದ್ರೆ ಈ ವರ್ಷ? ಖರ್ಚು ಅಂದರೆ ಖರ್ಚು ಮಾಡ್ತೀವಿ ಸರ್, ಖರ್ಚಕ್ಕೆ 1 ಎಕರೆಗೆ 35-40 ತನ ಬರ್ತದೆ ಸರ್ ಖರ್ಚು, 1 ಎಕರೆಗೆ ಬೆಳೆಸ್ಬೇಕಂದ್ರೆ. ಎಲ್ಲ ಬೀಜನಿಂದ ಎಲ್ಲ ಕಸ ತೆಗಿಯಕ ಏನು ಸರ್, ಹತ್ತಿ ಬಿಡಿಸಾಕ್ತವ್ರೆ ಎಲ್ಲ ಲೆಕ್ಕ ಹಾಕಿದ್ರೆ 35-40 ಸಾವಿರ ತನ ಬರ್ತದೆ ಖರ್ಚು ಆಗ್ತದೆ. ಅಂದ್ರೆ ಈಗ ನಿಮ್ಗೆ ಎಕರೆಗೆ ನಿಮ್ಗೆ 10 ಕ್ವಿಂಟಲ್ ಬಂದರೂ ಕೂಡ ನಿಮ್ಗೆ ವರ್ಕೌಟ್ ಆಗ್ತದ ಈಗ? ಏನ್ ಸರ್ ವರ್ಕೌಟ್ ಆಗ್ತದ ಅಂತಂದ್ರೆ ಮತ್ತೆ ಬೀಡಿ ಇಡಕಂದ್ರೆ ಬರಕಿಲ್ಲ ಸರ್, ಹಂಗೆ ಮಾಡ್ಕೊಂತ ಓದ್ತಾ ಇರ್ಬೇಕು ಸರ್. ನೀವು ಆರಂಭ ಮಾಡಿದ್ರೆ ನೀವು ಅಂದ್ರೆ ಸ್ವತಂತ್ರವಾಗಿ ಅಪ್ಪ ಮಾಡುವಾಗ ಒಕ್ಕಲ್ತನ ಚಲೋ ಇತ್ತು ಅಥವಾ ನೀವು ಮಾಡಕ್ ಆರಂಭ ಮಾಡಿದ್ಮೇಲೆ ಚಲೋ ಇತ್ತು ಹೆಂಗ? ಇಲ್ಲ ಸರ್ ಅಪ್ಪ ಮತ್ತೆ ಮಾಡ್ತಿದ್ನ ಸರ್, ನಾವು ಮಾಡಕಲ್ಕಂತಂದ್ರೆ ಅಪ್ಪ ಮಾಡಕಲ್ಕ ಎತ್ತುಗಳು ಇದ್ದಿಲ್ಲ ಸರ್, ಇವಾಗ ಎತ್ತುಗಳೇ ಇದಾವೆ ಸರ್, ಎತ್ತುಗಳಿಂದ ಮಾಡ್ಕೊಂತೀವಿ ಸರ್, ನಮ್ದು ನಾವು ಮಾಡ್ಕೊಂತೀವಿ. ಎತ್ತುಗಳು ನಿಮ್ಮ ಇದಿಷ್ಟು ಹೊಲಕ್ಕೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಕಾಗತ್ತ ಅಥವಾ ಬೇರೆಯವ್ರು ಯಾರಾದರೂ ಬರ್ತಾರೆ? ಬೇರೆಯವ್ರು ಯಾರು ಕಳ್ಸಂಗಿಲ್ಲ ಸರ್, ನಮ್ದು ನಾವು ಅಂತ ಮಾಡ್ಕೊಂತೀವಿ ಸರ್. ಏನು ಓದಿದ್ದು ನೀವು? ನಾವು 4ನೇ ಕ್ಲಾಸ್ ಓದಿನಿ ಸರ್. ಈಗ ಯಾಕೆ ಮುಂದಕ್ಕೆ ಓದಕ್ಕಾಗಲಿಲ್ಲ, ಏನು ಒಕ್ಕಲ್ತನ ಮೇಲೆ ಆಸೆ ಇತ್ತ ಅಥವಾ ಈ ಶಾಲೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ? ಇಂಟ್ರೆಸ್ಟ್ ಏನಿಲ್ಲ ಸರ್, ಯಾರು ಒಬ್ಬನೇ ಅಲ್ಲ ಸರ್, ನಾನು ಇರೋದೊಬ್ಬನೇ, ತಂಗಿಯವ್ರು ನಾವು ಕೊಟ್ಟಿವಿ, ಆಯ್ತು ನಾವೇ ಮಾಡ್ಕೊಂಡು ಹೊಂಟಿವಿ ಸರ್. ಎಷ್ಟು ಮಂದಿ ಮನೆಯಾಗ ಇರೋದು? ನಾನು ಒಬ್ಬನೇ ಸರ್ ಗಂಡ್ಮಗ, ಇಬ್ಬರು ಹೆಣ್ಮಕ್ಳು ಸರ್ ಕೊಟ್ಟಿವಿ ಸರ್. ಈಗ ನಿಮ್ಗೆ ಸಹಜವಾಗಿ ಒಕ್ಕಲ್ತನ ಅಂತಂದ್ರೆ ಹೆಂಗಿರ್ತದ, ಈ ವರ್ಷ ವರ್ಷ ಒಂದೇ ನಮೂನೆ ಇರಂಗಿಲ್ಲ, ಒಂದ್ಬರ ಲಾಸ್ ಆಗ್ತದ ಒಂದ್ಬರ ಲಾಭ ಆಗ್ತದ. ನೀವು ಒಕ್ಕಲ್ತನ ಮಾಡಿದಾಗಲಿಂದ ಅಪ್ಪ ಮಾಡೋ ಒಕ್ಕಲ್ತನ ಚಲೋ ಇತ್ತು ಅಥವಾ ನೀವು ಮಾಡುವಾಗ ಚಲೋ ಇತ್ತು ಹೆಂಗ? ಹಿಂಗೆ ಸರ್ ಅಪ್ಪ ಮಾಡಕಲ್ಕ ಸ್ವಲ್ಪ ಅವಾಗ ಯಾಕಂತಂದ್ರೆ ಎತ್ತುಗಳಿದ್ದಿಲ್ಲ ಸರ್, ಸ್ವಲ್ಪ ಕಷ್ಟ ಇತ್ತು ಸರ್. ಇವಾಗ ಎತ್ತುಗಳಿದಾವಲ್ಲ ಸರ್, ಏನು ಕಷ್ಟ ಅನಿಸ್ತಾ ಹೆಂಗಿಲ್ಲ ಸರ್ ಮಾಡ್ಕಂತ. ಈಗ ಟ್ರ್ಯಾಕ್ಟರ್ ಆ ಥರ ಬಾಡಿಗೆ ಈಗ ಎಲ್ಲ ಹೊಲ ಒಕ್ಕಲ್ತನ ಎತ್ತುಗಳೇ ಮಾಡೋಕ್ಕಾಗಲ್ಲ, ಹೆಂಗೆ ಮಾಡ್ತೀರಿ? ಇಲ್ಲ ಸರ್ ನಾವು ಬಾಡಿಗೆ ಇಡ್ತೀವಿ ಸರ್, ಟ್ರ್ಯಾಕ್ಟರ್ ಬಾಡಿಗೆ ಇಡ್ತೀವಿ ಸರ್, ಅದೆಷ್ಟು ಹೊಡಿತೀವಿ ಆಮೇಲೆ ಎಲ್ಲ ಎತ್ತುಗಳಿಂದ ಮಾಡ್ಕೊಂಡು ಹೊಂಟೀವಿ ಸರ್. ಈಗ ಬರೀ ಹತ್ತಿ ದೊಡ್ಡ ಹೊಲ ಅದ, ಹತ್ತಿ ಬರೀ ಹತ್ತಿ ಹಾಕೋದಕ್ಕಿಂತ ಬೇರೆ ಬೇರೆ ಬೆಳೆ ಯಾಕೆ ಬೆಳೆಯಕ್ಕೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ನೀವು, ಯಾಕೆ ಬರಂಗಿಲ್ಲ ಹೆಂಗ ಏನು ಅಂತ? ಬರಂಗಿಲ್ಲ ಸರ್, ಈ ಕಡೆ ಎಲ್ಲ ಸೈಡ್ ಯಾಕಂತಂದ್ರೆ ಹಾಕಂಗಿಲ್ಲ ಸರ್, ಹತ್ತಿ ಹಾಕ್ತಾರೆ ಸರ್, ಈ ಕೋಳೆ ಹಾಕ್ತಾರೆ ಸರ್, ಯಾಕಂತಂದ್ರೆ ಮೆಣಸಿನ್ಕಾಯಿ ಹಾಕಿದಿರಿ ಸರ್, ಹಾಕಿದ್ರೆ ಲಾಸ್ ಆಯ್ತು ಸರ್. ಹಾಕಿದ್ದೀವಿ ಸರ್. ಹಾಕಿದ್ರಿ ಮೆಣಸಿನ್ಕಾಯಿ ಯಾವಾಗ ಹಾಕಿದ್ರಿ? ಎಕರೆ ಹಾಕಿದ್ದೀವಿ ಸರ್, ಲಾಸ್ ಆಯ್ತು. ಹಂಗಾಗಿ ಬರೀ ಹತ್ತಿಗೆ ಜಾಸ್ತಿ ಹತ್ತಿ ಸರ್. ನಾನು ಭಾಳ ನೋಡ್ತೀನಿ ಭಾಳ ಕಡೆ, ಸುಮಾರು ಹೊಲಗಳು ಒಂದಿಷ್ಟು ಭತ್ತ ಕಂಡ್ರೆ ಹತ್ತಿ ಕಾಣ್ತದೆ. ಯಾಕೆ ಈ ಭಾಗದಾಗ? ಯಾಕಂದ್ರೆ ನಿಮ್ಮ ಹೊಲದ ಪಕ್ಕದಾಗ ನಾನು ನೋಡ್ತಿದ್ದೆ ಕಮಲಾಪುರ ಕೆರೆ ಅಂತ ಅದ, ಈ ಕೆರೆಯಿಂದ ನೀರು ಆಗಿ ಭತ್ತ ಅಥವಾ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ ಹೆಂಗ? ಹಂಗಿಲ್ಲ ಸರ್, ಯಾಕಂತಂದ್ರೆ ಬೋರ್ ಐತಿ ಸರ್ ನಮ್ದು. ಈಗ ಯಾವಾಗ ಮಳೆ ಹೋಯ್ತು ಅಂತಂದ್ರೆ ಅನುಕೂಲವೇ ನಮ್ಗೆ ನೀರು ಹಿಡಿಕ ಎಂಬಕ ಬೋರ್ ಐತಿ ಸರ್, ಹಿಡಿತೀವಿ ಸರ್. ಅದೇ ನೀರು ಚಲೋ ನೀರು ಬೀಳ್ತಾವ ಇಲ್ಲಿ? ಚಲೋ ನೀರು ಭಯ. ಎಷ್ಟು ಬಿದ್ದಾವ ನಿಮ್ಮ ಬೋರ್ ನೀರು? ಎರಡು ಇಂಚ್ ಬಿದ್ದಾವ ಸರ್, ನಾ ಎರಡು ಬೋರ್ ಇದಾವ ಸರ್. ಈಗ ನಿಮ್ಗೆ ನಿಮ್ಮ ಬೆಳೆಗೆ ನೀರು ಒಂದ್ ವೇಳೆ ನೀರಿಲ್ಲ ಈ ಕೆರೆ ಅಥವಾ ನೀರು ಮಳೆ ಸರಿಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಬೋರ್ ನೀರು ಸಾಲ್ತಾವ? ನಿಮ್ಮ ಸಾಲ್ತಾವ ಸರ್. ಈಗ ಈ ವರ್ಷ ಒಕ್ಕಲ್ತನ ಒಟ್ಟಾರೆ ಹೆಂಗಾದ್ರೆ? ಚಲೋ ಐತೆ ಸರ್. ಭಾಳ ಕಷ್ಟ ಆದ ಸರ್ ಈ ಸಲ ಒಕ್ಕಲ್ತನ, ಲಾಸ್ ಆಗ ಸರ್. ಲೇವರ್ದ ಕಷ್ಟ ಸರ್, ಲೇವರ್ದ ನಾವು ಮಾಡ್ಕೊಂಡು ಹೋಗ್ಬೇಕು. ಏನ್ ಸರ್ ಲೇವರ್ದೇ ಪ್ರಾಬ್ಲಮ್, ಲೇವರ್ದಿಂದ ಹಂಗೆ ಹೊಂಟಿವಿ ಸರ್, ಮಾಡ್ಕೊಂಡು ಹೊಂಟಿವಿ ಸರ್. ಒಕ್ಕಲ್ತನ ಯಾಕಂತಾರ ಇತ್ತೀಚೆಗೆ ನೋಡ್ರಿ, ಒಕ್ಕಲ್ತನ ಅಂದ್ರೆ ಭಾಳ ಮಂದಿ ನೌಕರಿಗಿಂತ ಒಕ್ಕಲ್ತನ ಮಾಡಾಮ ಅಂತೇಳಿ ಭಾಳ ಮಂದಿ ಬರಾಕತ್ತಾರ ಈಗ ಒಕ್ಕಲ್ತನದ ಕಡೆ. ಈಗ ನಿಮ್ಗೆ ಏನು ಅನ್ಸದ, ಈ ಪಟ್ಟಣದಲ್ಲಿದ್ದು ಒಂದಿಷ್ಟು ಮಂದಿ ಒಕ್ಕಲ್ತನ ಮಾಡಕ್ ಬರ್ತಾರ, ಒಕ್ಕಲ್ತನ ಹೊಲಗಳು ಮಾಡಕ್ ಬರ್ತಾರ, ಈ ಸಲ ಡಿಮ್ಯಾಂಡ್ ಭಾಳ ಅದ ಒಕ್ಕಲ್ತನ ಅಂದ್ರೆ ಸರ್? ಯಾವ್ದು ನೋಡಿದ್ರೆ ಸರ್ ಕಷ್ಟನೇ ಐತೆ, ಯಾವ ಸುಖ ಯಾವ ಇರಂಗಿಲ್ಲ ಒಕ್ಕಲ್ತನ ಅಂತಂದ್ರೆ, ಸುಖ ಯಾವ ಇರಂಗಿಲ್ಲ ಸರ್. ಬೀಜ ಇಡ್ತೀವಿ, ಬೀಜ ಮಡಿಕೆ ಓಡಿಸ್ತೀವಿ, ಬೀಜ ಇಡ್ತೀವಿ, ಎಲ್ಲ ಗ್ಯಾಪ್ ಇಡಕ್ ಮತ್ತೆ ಎಲ್ಲ ಲೇವರೇನೇ ಬೇಕು, ಎಲ್ಲ ಕಷ್ಟ ಐತೆ ಸರ್. ಯಾಕಂತಂದ್ರೆ ಹಂಗೆ ಮಾಡ್ಕೊಂಡು ಹೊಂಟಿವಿ ಸರ್ ಒಕ್ಕಲ್ತನ. ಒಟ್ಟಾರೆ ಈ ವರ್ಷ ಒಕ್ಕಲ್ತನ, ನಾವು ಪ್ರತಿ ವರ್ಷ ಸುಖ ಇರ್ತದ ಒಕ್ಕಲ್ತನದಾಗ ಅಂತ ಹೇಳಕ್ ಆಗೋದಿಲ್ಲ. ಒಕ್ಕಲ್ತನ ಒಂದೊಂದು ನಮ್ಮನ್ನ ಒಂದೊಂದು ವರ್ಷ ಒಂದೊಂದು ಬರೀ ಒಂದೊಂದು ರೋಗಗಳು ಬರಕತ್ತೇವೆ. ಹಂಗಾಗಿ ಈ ರೋಗ ಬಂದಾಗ ಈ ವರ್ಷ ಔಷಧ ಜಾಸ್ತಿ ಹೊಡೆದ್ರು, ಹೋದ ಸಲ ಜಾಸ್ತಿ ಹೊಡೆದ್ರು, ಈ ವರ್ಷ ಜಾಸ್ತಿ ಹೊಡೆದಿವಿ ಸರ್. ಜಾಸ್ತಿನೇ ಹೊಡೆದಿವಿ ಸರ್. ಯಾಕಂತಂದ್ರೆ ಹೂವೆ ಮಗ್ಗೆ ಒಯ್ದಿರೋದಲ್ಲ ಸರ್, ಎಲ್ಲ ಕಂಟ್ರೋಲ್ ಆಗ್ಲಿಲ್ಲ, ಎಲ್ಲ ಬಿಚ್ಚಿ ಬಿಚ್ಚಿ ಹೋಗ್ಕತ್ತಿದ್ವಿ ಸರ್. ಯಾಕಂತಂದ್ರೆ ಹೂವೆ ಮಗ್ಗೆ ಎಲ್ಲ ಕಾಪ್ ಸೆಟ್ಟಿಂಗ್ ಆಗ್ಲಿಲ್ಲ ಸರ್. ರಂಜನ್ ಸಾಬ್ ಅವ್ರನ್ನ ಮಾತಾಡಿದ್ವಲ್ಲ, ಅವರು ಅಜಯ ಬೇಗಂ ಇದ್ದಾರೆ. ಈ ಒಕ್ಕಲ್ತನ ಹೆಂಗಾದ ಏನಾದ ಅವ್ರು ಹೇಳ್ತಾರೆ, ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರು ಒಕ್ಕಲ್ತನ ಮಾಡ್ತಿರ್ತಾರ ಹೊಲದಲ್ಲಿ. ಈಗ ಒಕ್ಕಲ್ತನ ಹೆಂಗಾದಮ್ಮ ಈ ವರ್ಷ ಮತ್ತೆ ಹೋದ ವರ್ಷ ನೀವು ನೋಡಿದಾಗ? ಈ ವರ್ಷ ಜಗ್ಗಿ ಕಷ್ಟ ಅದ ಸರ್, ಮಳೆ ಜಾಸ್ತಿ ಆಯ್ತು, ಎಲ್ಲ ಹೂವ ಮಗ್ಗ ಉದ್ರ ಲದ್ದೆ ಹುಳ ಜಾಸ್ತಿ ಬಿದ್ದವ ಸರ್ ಈ ವರ್ಷ. ಹತ್ತಿಗೆ ಸರ್. ಈಗ ನೀವು ಒಕ್ಕಲ್ತನ ಮಾಡುವಾಗ ನಿಮ್ಮ ಮನೆಯವರು ನೀವು ಇಬ್ಬರೇ ಮಾಡ್ತಿರ್ತೀರಿ, ನಾನು ನೋಡ್ತಿದ್ದೆ ಹೊಲದಾಗ ನೀವು ಇಬ್ಬರೇ ಮಾಡ್ತಿದ್ರಿ, ಭತ್ತ ಒಂದಿಷ್ಟು ಹಾಕೊಂಡಿರಿ, ಯಾಕಮ್ಮ ಬೇರೆ ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ ಹೆಂಗ ಇಲ್ಲಿ? ಬೇರೆ ಬೆಳೆ ಬೆಳೆದ್ರೆ ಮತ್ತೆ ಅದು ಸುಮ್ಕೆ ಅದು ನಾಟಂಗಿಲ್ಲ ಸರ್, ಅದಕ್ಕೆ ತೊಗರಿ ಸ್ವಲ್ಪ ಹಾಕಿ ಸರ್, ಭತ್ತ ಸ್ವಲ್ಪ ಹಾಕಿ ಸರ್, ಮನೆ ಪೂರ್ತಿ ಹಾಕಿ ಸರ್, ಹತ್ತಿ ಇಟ್ಟಿ ಸರ್ ಎಲ್ಲ. ನೀವು ನಿಮ್ಮ ಮನೆಯವ್ರನ್ನ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ನೋಡಿದ್ರೆ ಒಕ್ಕಲ್ತನ ಹೆಂಗಿತ್ತಮ್ಮ ಮೊದ್ಲು, ಹೆಂಗಿತ್ತು ಈಗ ಏನಾದ್ರು ಬದಲಾಗಿದೆಯಾ ಹೆಂಗ? ಸ್ವಲ್ಪ ಅವಾಗ ನಮ್ಮ ಮಾವನವರು ಸ್ವಲ್ಪ ಮಾಡ್ತಿದ್ದಿಲ್ಲ ಸರ್, ಅವಾಗ ಎತ್ತು ಇದ್ದಿಲ್ಲ ಅವಾಗ ನಮ್ಗೆ, ಈಗ ನಾವು ಮಾಡಿದಾಗ ಎತ್ತುಗಳು ತಗೊಂಡಿ ಸರ್, ಸ್ವಲ್ಪ ಈಗ ನಾ ಹಂಗೆ ಬೇಸ ಹಾಕತ್ತ ಸ್ವಲ್ಪ. ಈಗ ಭಾಳ ಹತ್ತಿ ಹಾಕಿರಿ, ಲೇಬರ್ ಕೊರತೆ ಅದ, ಈಗ ಗಂಡ ಹೆಂಡತಿ ಇಬ್ಬರಿಗೆ ಅಂತೂ ಹತ್ತತ್ತು ಎಕರೆ ಹತ್ತಿ ಬಿಡ್ಸಕ್ ಆಗಂಗಿಲ್ಲ, ಅಥವಾ ಎರಡೆರಡು ಎಕರೆ ನೀವೇನು ಒಂದು ಸ್ವಲ್ಪ ಸ್ವಲ್ಪ ಮಾಡ್ಬೋದು, ಹೆಂಗ್ ಮಾಡ್ತೀರಮ್ಮ ಅದನ್ನು? ಹಿಂಗೆ ಕೂಲರ್ ನಡೆಸಿ ಸರ್, ಅವರು ಆ ಊರವರು ಗುಂಜಳ್ಳವ್ರು ಬರ್ತಾರೆ ಸರ್, ಹಿಂಗೆ ಅವರು ಇವ್ರು ಬಂದು ಕಸಿ ಬಿಡಿಸೋತಾರೆ ಸರ್, ಆಟೋಕಿ ರಾಯ ಕೊಡ್ತೀವಿ, ಕೂಲಿಯವ್ರು ನನ್ನೂರು ಅದ ಸರ್ ಕೊಟ್ಟು ಕಸಿ ಬಿಡಿಸಿ ಸರ್. ಈಗ ನನಗೆ ಕೇಳಿದಂಗೆ ಕೂಲಿಯವರು ಜಾಸ್ತಿ ಬರ್ತಾರಮ್ಮ, ಏನು ಕೆಜಿ ಲೆಕ್ಕ ಬಿಡಿಸೋರು ಜಾಸ್ತಿ ಆಗಿರಂಗ? ಈ ವರ್ಷ ಕೆಜಿ ಲೆಕ್ಕ ಜಾಸ್ತಿ ಆಗ್ಯದ ಸರ್, ಕೂಲಿ ಯಾರು ಬರಾವಲ್ರಿ ಸರ್. ಕೂಲಿ ಬಂದ್ರೆ ಒಲ್ಲೆ ಅನ್ನಕತ್ತಾರೆ ಸರ್, ಕೆಜಿ ಲೆಕ್ಕ ಆದ್ರೆ ಬರ್ತೀವಂತ ಸರ್. ಹೆಂಗ್ ಕೆಜಿ ಅದಮ್ಮ ಈಗ? ನಾನು ಬೇರೆ ಬೇರೆ ಊರಲ್ಲಿ, ನಾನು ಕಮಲಾಪುರ ಮತ್ತೆ ಬೇರೆ ಬೇರೆ ಊರಲ್ಲಿ ಕೇಳಿದಾಗ ಒಂದೊಂದು ಊರಲ್ಲಿ ಒಂದೊಂದು ರೇಟ್ ಹೇಳ್ತಾರೆ, 12 ಹೇಳ್ತಾರೆ, 14 ಹೇಳ್ತಾರೆ, 16 ಹೇಳ್ತಾರೆ, ಯಾರೋ 20 ರೂಪಾಯಿ ಹೇಳಿದ್ರು. ನಿಮ್ಮಲ್ಲಿ ನಾವು ಆಟೋದವ್ರಿಗೆ ಫೋನ್ ಮಾಡಿದ್ವಿ ಸರ್, 16 ರೂಪಾಯಿ ಅಂದ್ರು, ನಮ್ಮೂರ 14 ರೂಪಾಯಿ ಬಿಡಿಸ್ಯಾರ ಸರ್. ನಮ್ಮ ಊರವ್ರೆ ಅಲ್ಲ ಸರ್, ಹಂಗೆ ಬರ್ರಮ್ಮ ಅಂದ ಅದಕ್ಕೆ ಬಂದಾರ ಸರ್, 14 ರೂಪಾಯಿ ಕೊಟ್ಟಿದ್ದು ಸರ್. ಈಗ ಒಕ್ಕಲ್ತನ ಹೆಣ್ಮಕ್ಳು ಭಾಳಷ್ಟು ಹೆಣ್ಮಕ್ಳು ಲೇಬರ್ ಕೊರತೆ ಆಗ್ಯದ ಅಂತ ಹೇಳ್ತಾರಮ್ಮ, ಲೇಬರ್ ಕೊರತೆ ಐತಿ ನಿಮ್ಮಲ್ಲಿ? ಯಾಕಂದ್ರೆ ಜಾಸ್ತಿ ಬರೀ ಹತ್ತಿ ಭಾಳ ಹಾಕಿರಿ. ಹೌದು ಸರ್, ಜಗ್ಗಿ ಆದ ಸರ್, ಯಾರು ಬರಂಗಿಲ್ಲ, ನಮ್ಮ ಊರವ್ರೆ ಸಿಗೋವಲ್ರಿ ಸರ್ ಈ ವರ್ಷ. ಬ್ಯಾರೆ ಊರವ್ರು ಕಳೆಯೋಕ ಅದಕ್ಕ ಬ್ಯಾರೆ ಊರವ್ರೆ ಗುತ್ತಿ ಕೊಟ್ಟು ತೆಗಿತೀವಿ ಸರ್, ಗೊಬ್ಬರ ಗಿಬ್ಬರ ಆದ್ರೆ ನಾವೇ ಬಿತ್ತೀವಿ ಸರ್, ಯಾರು ಗಂಡ ಹೆಂಡ್ತಿಬ್ರೆ ಸರ್. ಈಗ ರಾಜ್ಯಸಭಾವ್ರು ಈಗ ನಿಮ್ಮ ಮನೆಯವ್ರು ಹೇಳ್ತಿದ್ರು ಲೇಬರ್ ಕೊರತೆ ಬಹಳ ಆದ ಸರ್, ನಾವೇ ಬಿತ್ಕೊಂತಿದ್ವಿ ನಾವೇ ಮಾಡ್ತಿದ್ವಿ ಅಂತಾರೆ, ಹೆಂಗ್ ಮಾಡ್ತೀರ ಅದನ್ನ ಗೊಬ್ಬರ ಬಿತ್ತೋದು? ದೊಡ್ಡ ಹೊಲ ಸರ್, ನಾವೇ ಬಿತ್ತೀವಿ ಸರ್. ನಾವೇ ಎಲ್ಲ ಗೊಬ್ಬರ ಕಲಿಸ್ಕೊಂತೀವಿ, ಗಂಡ ಹೇಳ್ತೀವಿ, ಮುಂಜಾನೆ ಬರ್ತೀವಿ, 8 ಗಂಟೆ ಒಳಗಡೆ ನಾವು ಹೊಲ್ದಾಗ ಇರ್ತೀವಿ, ಅವ್ರು ಬಿತ್ತಾರ ನಾವು ಗಳೆ ಓಡ್ತೀನಿ ಸರ್, ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ರಜಾ ಬೇಗಂ, ಈಗ ನೀವು ಜಾಸ್ತಿ ಏನು ಇನ್ನು ಬೇರೆ ಬೆಳೆ ಬೆಳಿಬೇಕು, ನಾವು ಬೇರೆದು ಬೇರೆಯವರು ಬರೀ ಹತ್ತಿ ಅಷ್ಟೇ ಹಾಕೋದಲ್ಲ, ಬೇರೆ ಏನಾದ್ರು ಬೆಳಿಬೇಕು ಅಂತ ಅನಿಸ್ತದ, ಇಲ್ಲ ಅಥವಾ ಬರೀ ಇದೇ ಇರೋಗೆ ಲಾಭ ಸರ್, ಅದು ಬೇರೆ ಬೆಳೆದ್ರೆ ಏನು ಬರಂಗಿಲ್ಲ ಲಾಭ ಅಂತಾರೆ ಹೆಂಗ? ಇಲ್ಲ ಸರ್, ನಾವು ಇಬ್ಬರೇ ಅದೀವಲ್ಲ ಸರ್, ಅನುಕೂಲ ಇಲ್ಲಲ್ಲ ಸರ್, ನಮಗೆ ಅದನ್ನ ಸೀಡ್ಸ್ ಇಡ್ತಿದ್ದಾಗ ಸರ್ ಅನುಕೂಲ ಇಲ್ಲ, ಇಬ್ಬರೇ ಅದೀವಿ, ಲೇಬರ್ ಸಿಗಂಗಿಲ್ಲ ಹಿಂದಡಿಗೆ, ಅದಕ್ಕೆ ಈ ಕಡೆ ಆ ಕಡೆ ತಿಪ್ಪಲಾಗ್ತದಂದ್ರೆ ನಾವು ಇಡಂಗಿಲ್ಲ ಸರ್, ಬೆಳೆದೇನು ಬೆಳಿತದ ಸರ್, ಬೆಳಿತದ ಸರ್, ನಾವು ಇಡಂಗಿಲ್ಲ ಸೀಡ್ಸ್ ಬೆಳಿತದ ಸರ್, ನಾವು ಇಟ್ಟಿಲ್ಲ ಸರ್. ಈಗ ನೋಡಮ್ಮ, ತೊಗರಿ ಮತ್ತೆ ಭತ್ತ ಮತ್ತೆ ಬೇರೆ ಬೇರೆ ಬೆಳೆ ಬೆಳೆದ್ರೆ ಅನುಕೂಲ ಆಗ್ತದೆ, ಯಾಕಂದ್ರೆ ಈಗ ನೋಡಿ ಈ ವರ್ಷ ಲಾಸ್ ಆದ ಹತ್ತಿ ಅಂತ ಹೇಳ್ತಾರೆ, ಅಂದ್ರೆ ಈ ಭತ್ತ ಬೆಳೆಯೋದ್ ಜೊತೆಗೆ ತೊಗರಿ ಬೆಳಿಬೇಕು, ಬೇರೆದು ಬೇರೆ ಬೇರೆ ಶೇಂಗಾ ಆತರ ಬೆಳೆಯುವಂತದ್ದು ಇರ್ತದೆ, ನಿಮ್ದು ಬೋರ್ ಇದೆ, ಯಾಕೆ ಶೇಂಗಾ ಅವು ಯಾವ ಬೇರೆ ಬೆಳೆ ಬೆಳೆಯಂಗಿಲ್ಲ? ಹೋದ ವರ್ಷ ಬಿತ್ತಿದ್ವಿ ಸರ್, ಬೆಳೆ ರೇಟ್ ಹೋಗ್ಲಿಲ್ಲ ಸರ್, ಸುಮ್ಗೆ ಎಲ್ಲಿ ಅಂತ ಸುಮ್ಕೆ ಆದಿ ಸರ್. ಹತ್ತಿ ರೇಟ್ ಮತ್ತೆ ಇಲ್ಲ ಸರ್, ಜಗ್ಗಿ ಖರ್ಚಾಗ್ಯದ, ಹತ್ತಿ ರೇಟ್ ಮತ್ತೆ ರೈತರು ಹೆಂಗಿರ್ಬೇಕು ಸರ್? ಹಾ, ಹತ್ತಿ ಅನುಕೂಲ ಇಲ್ಲ ಸರ್, ಜಗ್ಗಿ ಆಗದ ಈ ವರ್ಷ, ಲೇಬರ್ಗೆ ಜಗ್ಗಿ ಆಗ್ಯದ ಸರ್ ಈ ವರ್ಷ. ಅಂದಾಜು ಅಂದಾಜಮ್ಮ, ನೀನು ಒಂದ್ ಎಕರೆಗೆ ಇಂತಿಷ್ಟು ಬರ್ತ ಸರ್, ಇಂತ ಲೇಬರ್ ಖರ್ಚು ಇಷ್ಟು ಬರ್ತ ಸರ್ ಅನ್ನೋದಾದ್ರೆ ಏನ್ ಹೇಳ್ತೀವಿ? ಲೇಬರ್ ಸರ್ ಗ ಮೊನ್ನೆ ಅಂಚಿ ನೋಡಿ ಸರ್, 54,000 ಆಗಿದೆ ಸರ್, ಹತ್ತು ಎಕರೆ, ಇನ್ನ 10 ಎಕರೆ ಇನ್ನ ಕಡಿಮೆ, 2 ಎಕರೆ ಎಲ್ಲ ನಾನೇ ಬಿಡ್ಸಿನಿ ಸರ್, 52,000 ರೂಪಾಯಿ ಆಗೈತೆ ಸರ್. ಜಾಸ್ತಿ ಲೇಬರ್ ಖರ್ಚು ಜಾಸ್ತಿ ಆಗಿದೆ ಸರ್, ಆಸತಿ ಬಿಡಿಸಿದಾಗ 34,000 ಆಗಿತ್ತು ಸರ್. ಈಗ ನೀವು ಲಾಭ ನಷ್ಟ ಹೆಂಗ ಗಂಡ ಹೆಣ್ತಿ ಹೆಂಗ್ ಲೆಕ್ಕಿಂತೀರಮ್ಮ, ಅಂದ್ರೆ ಹೋದ ವರ್ಷ ಇಷ್ಟಾಗಿತ್ತು, ಈ ವರ್ಷ ಇಷ್ಟು ಬಂತು ಅಂತ ಹೆಂಗ್ ಲೆಕ್ಕ ಏನ್ ಬರ್ಕೊಳ್ತೀರಿ ಹೆಂಗ? ಇಲ್ಲ ಸರ್, ಅದು ಮಾರಿದ್ದು ಇರ್ತದಲ್ಲ ಸರ್ ಎಲ್ಲ, ಅದ್ರಾಗೆ ನಾವು ಅರ್ಥ ಮಾಡ್ಕೊಂತೀವಿ ಸರ್. ನಿಮ್ಮ ಮನೆಯವರೇ ಹೋಗಿ ಮಾರ್ಕೊಂಡ್ ಬರ್ತಾರ ಅಥವಾ ನೀವ್ ಯಾವತ್ತಾದ್ರೂ ಮಾರ್ಕೆಟ್ಗೆ ಹೋಗಿದ್ದೀಯಾ ನೋಡಿದ್ದೀಯಾ ಹೆಂಗ? ಇಲ್ಲ ಸರ್, ಅವ್ರೆಲ್ಲ ನಮ್ದಿಗೆ ಹೊಲ್ದಾಗ ಕೆಲ್ಸ ಅಷ್ಟೇ ಸರ್, ಅಷ್ಟು ಅವರೇ ಸರ್, ಎಲ್ಲವೂ ನಾವು ಕೇಳೋದಿಲ್ಲ, ಅದೇನಿಲ್ಲ, ಅವರೇ ಸರ್ ಎಲ್ಲ. ಈಗ ಒಕ್ಕಲ್ತನದಾಗ ನೀವಿಬ್ರು ಗಂಡ ಹೆಣ್ತಿ ಜಾಸ್ತಿ ಹೊಲ್ದಾಗೆ ಇರ್ತೀರಮ್ಮ, ಯಾವಾಗ್ಲೂ ಬೆಳಗ್ಗಿನಿಂದ ಸಂಜೆವರೆಗೆ ಹೊಲ್ದಾಗ ಇರ್ತೀರಿ, ಎಲ್ಲಿಗೇನು ಹೋಗೋದು ಬಂತು, ಊರಿಗೆ ಎಲ್ಲಾದ್ರೂ ಹೋಗೋದು ಬಂತು, ಯಾವ್ದಕ್ಕಾದ್ರೂ ಹೋಗೋದು ಬಂತು, ಹೆಂಗ್ ಮಾಡ್ತೀರಿ ಈಗ ಹೊಲ ದನ ಕರಗಳು ಇಟ್ಕೊಂಡು ಹೆಂಗ್ ಮಾಡ್ತೀರಿ? ಇಲ್ಲ ಸರ್, 2 ಎತ್ತುಗಳದ ನಮ್ಮ ಪರಿಚಯ ಇದ ಆದಾರ, ಅವ್ರಿಗೆ ಹೇಳಿ ಕಾಸು ಓದ್ತೀವಿ ಸರ್, ನಾವು ಓದ್ತೀವಿ ಸರ್, 1 ದಿವಸ 2 ದಿವಸದಾಗ ಬರ್ತೀವಿ ಸರ್, ಕೇಳ್ತಾರ ನಮ್ಮ ಮಾತೇನು ಪಾಪ ಮಾಡ್ತಾರ, ಒಬ್ಬರಿಗೊಬ್ಬರ ಹೆಲ್ಪ್ ಆತಾರ ಸರ್. ಈಗ ನಿಮ್ಗೆ ಈಗ 2 ಎತ್ತುಗಳು ಕಟ್ಕೊಂಡು ಒಕ್ಕಲ್ತನ ಇಷ್ಟು ಎಕರೆ ಮಾಡ್ಬೋದು ಸರ್ ಒಬ್ಬರೇ ಸ್ವಂತ ಅಂತ ಅನಿಸ್ತದ, ಇಲ್ಲ ಸರ್ ಇಷ್ಟು ಹೊಲ ಒಬ್ಬರೇ ಮಾಡೋದು ಕೂಡ ಕಷ್ಟ ಆಗ್ತದೆ 2 ಎತ್ತುಗಳಿಗೆ ಅಂತ ಅನಿಸ್ತದೆ ಹೆಂಗ? ಇಲ್ಲ ಸರ್, ನಮ್ಗೇನು ಕಷ್ಟ ಆಗಿಲ್ಲ ನೋಡಿ ಸರ್, ನಾವೇನು ಬೇಸ್ ಮಾಡ್ಕೊಂಡು ಹೋಗ್ತೀವಿ, ನಿಧಾನ ಆಗಲಿ ಮಟ್ಟಿಸ್ ಮಾಡ್ಕೊಂಡು ಹೋಗ್ತೀವಿ ಸರ್ ಇಬ್ಬರೇ ನಾವು. ಒಟ್ಟಾರೆ ಅಮ್ಮ, ಈ ವರ್ಷ ಒಕ್ಕಲ್ತನ ಮತ್ತೆ ಹೋದ ವರ್ಷ ನೋಡಿದ್ರೆ ಒಕ್ಕಲ್ತನ ಯಾವ ವರ್ಷ ಚಲೋ ಅದ, ಹೋದ ಸಲ ಚಲೋ ಅದ, ಈ ಸಲ ಹೆಂಗ? ಹೋದ ವರ್ಷ ಸ್ವಲ್ಪ, ಹೋದ ವರ್ಷ 6 ವರ್ಷ ರೇಟ್ ಬೇಸ್ ಇತ್ತು ಸರ್, ಈಗ 2 ವರ್ಷ ಆಯ್ತು ರೇಟ್ ಇಲ್ಲ ಸರ್, ಹತ್ತಿಗೆ 7,000 ನೀವು ಹೋದ ವರ್ಷ ಅಂದ್ರೆ ಮತ್ತೆ ಏನಿದ್ದಿಲ್ಲ ಸರ್, ರೇಟ್ ಇಲ್ಲ ಸರ್, ಇಷ್ಟು ಖರ್ಚಾಗೈತೆ ಈ ವರ್ಷ, ರೇಟೇನೆ ಇಲ್ಲ ಸರ್, ಖರ್ಚು ಜಾಸ್ತಿ ಆಗೈತೆ ಸರ್, ಅದ್ರಲ್ಲಿ ಅದೇ ಹುಳ ಬಿದ್ದಾನೆ ಜಾಸ್ತಿ ಕೊಟ್ಟಿವಿ ಸರ್. ಎಷ್ಟು ಸಲ ಎಣ್ಣೆ ಹೊಡೆದ್ರಿ, ಎಷ್ಟು ಸಲ ಗೊಬ್ಬರ ಹಾಕಿರಿ? 8 ಸತಿ ಎಣ್ಣೆ ಹೊಡೆದಿವಿ ಸರ್, 3 ಸತಿ ಗೊಬ್ಬರ ಬಿತ್ತೀವಿ ಸರ್. ಪ್ರತಿ ಸಲ ಎಷ್ಟು ಸಲ ನೀವು ಎಣ್ಣೆ ಹೊಡಿತೀರಿ, ಎಷ್ಟು ಸಲ ಗೊಬ್ಬರ ಹಾಕ್ತೀರಿ ರಂಜನ್ ಸರ್? 3 ಸಲ ಗೊಬ್ಬರ ಬಿತ್ತೀವಿ ಸರ್, 8-9 ಸಲ ನಾವು ಎಣ್ಣೆ ಹೊಡೆದಿವಿ ಸರ್. ಪ್ರತಿ ಸಲ ಹೆಂಗ್ ಮಾಡ್ತೀವಿ? ಪ್ರತಿ ಸಲ ಅಷ್ಟೇ ಸರ್, ಅಷ್ಟೇ ಕಡಿಮೆ, ಅಷ್ಟೇ ಸರ್. ಈ ಸಲ ಸ್ವಲ್ಪ ಜಾಸ್ತಿನೇ ಹೊಡಿದೀವಿ ಸರ್, ಯಾಕಂತಂದ್ರೆ 1 ಸಲ ಹೆಚ್ಚಿಗೆ ಹೊಡಿದೀವಿ ಸರ್. ಔಷಧ ಖರ್ಚೇನೆ ಅಂದ್ರೆ ಈ ಕ್ರಿಮಿನಾಶಕ ಈ ಗೊಬ್ಬರದ ಖರ್ಚು ಎಷ್ಟು ಬರ್ತದೆ ಎಕರೆಗೆ, ನಿಮ್ಗೆ ಅಂದಾಜು ಏನಾದ್ರು ಲೆಕ್ಕ ಹಾಕೊಂಡಿರಿ? ಲೆಕ್ಕ ಹಾಕೊಂಡಿವಿ ಸರ್, ಅವಾಗ ಏನಲ್ಲ ಸರ್, ಯಾಕಂದ್ರೆ 30-35 ಸಲ ಬರ್ತದೆ ಸರ್ ಒಂದು ಎಕರೆ. ಒಟ್ಟಾರೆ ಈ ವರ್ಷ ಒಕ್ಕಲ್ತನ ನಿಮಗೆ ಚಲೋ ಆದಂತೀರಿ ಅಥವಾ ಇಲ್ಲ ಸರ್ ಹೋದ ವರ್ಷಕ್ಕಿಂತ ಈ ಸಲ ಚಲೋ ಇಲ್ಲ ಅಂತೀರಿ ಹೆಂಗ? ಚಲೋ ಐತಿ ಸರ್, ಚಲೋ ಇದ್ರೆ ಮತ್ತೆ ಏನೋ ಈಗ ಖರ್ಚು ಐತಿ ನೋಡಿ ಸರ್, ಯಾಕಂತಂದ್ರೆ ಮಾಡ್ಕೊಂಡು ಹೊಂಟಿವಿ ಸರ್. ಏನೋ ಲಾಭ ಆದ್ರೆ ನಾವು ಮಾಡ್ಬೇಕು, ಇಲ್ಲ ನಷ್ಟ ಆದ್ರೆ ಮಾಡ್ಬೇಕು ಸರ್. ಮಾಡ್ಬೇಕು ಸರ್, ನಮ್ದಲ್ಲ ಅವಲ್ಲ ಏನನ್ ಸರಿ ಹೋಗ್ತದೆ ಸರ್, ಲೀಜಿಗೆ ಮಾಡಿದವ್ರದ್ದು ಜಾಸ್ತಿ ಬಹಳ ಕಷ್ಟ ಆಗ್ತದೆ ಸರ್, ಇದೇನನ್ ಹತ್ತಿ ರೇಟ್ ಇದ್ರ ಹೆಂಗನಾದ್ರು ಸರಿ ಹೋಗ್ತದೆ ಸರ್, ರೈತರು ಹೆಂಗ ಇರ್ಬೇಕು ಸರ್, ರೇಟ್ ಬರ್ಬೇಕು ಸರ್, ಲಾಸ್ಟ್ 8,000 ಇದ್ರ ರೈತರು ಹೆಂಗನ್ ಇರ್ತಾರೆ ಸರ್. ಒಳ್ಳೇದು, ರಂಜನ್ ಸಾಬ್ರು ಮತ್ತೆ ರಜಾ ಬೇಗಂ ಇಬ್ರು ಸೇರಿ ಒಕ್ಕಲ್ತನ ಮಾಡ್ಕೊಂಡು ಹೊಂಟಿರಿ, ಬಹಳ ಖುಷಿ ಅನಿಸ್ತದೆ. ಗಂಡ ಹೆಂಡತಿ

6,400 8,354 ರೂಪಾಯಿಗಳು. ಇನ್ನು ಅಲಸಂದೆ 5,801 6,906 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 4,015 8,522 ರೂಪಾಯಿಗಳು. ಈರುಳ್ಳಿ 600 2,080 ರೂಪಾಯಿಗಳು. ಭತ್ತ, ಸೋನಮಸೂರಿ ಕ್ವಿಂಟಾಲ್ಗೆ ಕನಿಷ್ಠ 1,929 2,779 ರೂಪಾಯಿಗಳು. ತೊಗರಿ ಕೆಂಪು 6,169 7,611 ರೂಪಾಯಿಗಳು. ತೊಗರಿ ಬಿಳಿ 6,105 7,269 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಕ್ಸ್ಗುರು ಇವರು ಕಳಿಸಿರುವ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ ಇಡೀ ಕನಿಷ್ಠ 5,400 ಗರಿಷ್ಠ 5,760 ರೂಪಾಯಿಗಳು. ಭತ್ತ 2,440 2,450 ರೂಪಾಯಿಗಳು. ತೊಗರಿ 7,300 7,900 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ ಕನಿಷ್ಠ 1,800 ಗರಿಷ್ಠ 2,950 ರೂಪಾಯಿಗಳು. ಭತ್ತ ಭತ್ತದ ಆರ್ಎನ್ಆರ್ ಹೊಸದು 2,250 2,595 ರೂಪಾಯಿಗಳು. ಭತ್ತ ಭತ್ತದ ಆರ್ಎನ್ಆರ್ ಹಳೆದು 2,600 2,946 ರೂಪಾಯಿಗಳು. ಭತ್ತ ಸೋನ 1,900 2,100 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ 2,000 ರೂಪಾಯಿಗಳು. ಅಕ್ಕಿ ಮಧ್ಯಮ ಅಕ್ಕಿ 3,500 4,100 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಲಿಂಗ್ಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣದ ಗರಿಷ್ಠ ಹಾಗೂ ಕನಿಷ್ಠ ದರದಲ್ಲಿ ಕೇಳಿಬಂದರೆ. ಪೇಟೆ ಧಾರಣೆ ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. ಇವಿಷ್ಟು ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಕೆಲವು ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ. QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದಾವಲ್ ಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಗಣಪತಿ ಚಲೋ ನಿತ್ಯ ಮುಖ್ಯ ಏಳು ಸುತ್ತಿನ ಜಿಲ್ಲೆ